ತಡಿಯಾ ಒಂದಿಟ್ಟು ಫೋನಾಗ ಇರು ಇರು ಹೋಗ್ಬೇಡ ತಡಿ. ಮಲ್ಲಕ್ಕ ಬಾರ ಕುಂದ್ರ ಬಾ. ನೀ ಇಡ ಹತ್ ಕಡೆ ಫೋನ್ ಇಡ್ ಕೆಳಗ. ನಿಂಗಣ್ಣ ಇಡ್ತೀನಿ. ಹ್ಮ್ ಹೆಣ್ಣಾತಂತ ಹೇಳಿದೆಯಲ್ಲಪ್ಪ ಮತ್ತ ಓ ಹೆಣ್ಣ ಹೆಣ್ಣ ಅಂತಂದು ಹಿಂಗ ಮತ್ತ ಹೋಗ್ರಿ ಬಿಡು, ಆಮೇಲೆ ಮಾತಾಡ್ತೀನಿ. ಜಿಲೇಬಿ ತಂದು ಕೊಡು. ಅಯ್ಯಪ್ಪ ಹೋಗಿ ಏನ್ ಸಂತೋಷ ಪಡ್ತಿದಿ ಹೆಣ್ಣು ಹೊಟ್ಟೈತಿ ಅಂತ. ಏ ಸಾಕು ಬಿಡು ಕಂಡಿ ನಿನ್ನ. ಅಲ್ಲ ಕಲ್ಲವ್ವ, ನೀ ಏನು ಹೆಣ್ಣ ಗಂಡ? ನಾನು ಹೆಣ್ಣು ಹೌದು. ಹಾಂ, ಆದ್ರೆ ಎಲ್ಲರೂ ಬಯಸೋದು ಮೊದ್ಲೇಕ ಮನೆಗೆ ಗಂಡು ಹುಟ್ಲಿ ಅಂತ ಬಯಸ್ತಾರ. ನಾ ಬಯಸೋದು ತಪ್ಪನ? ಆ ಕಾಲ ಮುಗಿದು ಹೋತು. ಈಗ ಹೆಣ್ಣು ಗಂಡು ಎರಡೂ ಒಂದು. ಮನುಷ್ಯಗ ಎರಡು ಕಣ್ಣು ಹೆಂಗೆ ಮುಖ್ಯ ನೋಡು, ಹಂಗೆ ಒಂದು ಗಂಡು ಒಂದು ಹೆಣ್ಣು. ನೀ ಏನೋ ಹೇಳವ ಯವ್ವ, ನಾನು ಗಂಡು ಹುಟ್ಟತೈತೆ ಅಂತ ಹೇಳಿ ನಮ್ಮ ಅವ್ವಗ ಎಷ್ಟು ಸಡಗರದಿಂದ ಯವ್ವ ಮತ್ತು ಪೇಡೆ ತೊಗೊಂಬರ್ತೀನಿ ಅಂದಿದ್ದೆ. ಇದು ಹೆಣ್ಣು ಹಡಿದು ಕೂತ್ ನೋಡಿ ಈರಿ. ಅಯ್ಯಯ್ಯ ನಿಂದು ಒಳ್ಳೆ ಆತಲ್ಲ. ಅಲ್ಲ ಕಲ್ಲವ್ವ, ಇವತ್ತು ಏನು ಹೆಣ್ಮಕ್ಳು ಎಲ್ಲೆಲ್ಲೇ ನೋಡ್ತಿಲ್ಲ, ಅಂತರಿಕ್ಷಕ್ಕೆ ಹಾರಿ ಹೋಗ್ಯಾರ. ಅಂದ್ರೆ ನಾ ಅಂದದ್ದು ತಪ್ಪಂತೇನೆ? ತಪ್ಪೇನ, ಮೂರ್ಖತನ ನೀ ಅಂದದ್ದು. ಬೈಬೇಡ ಬಿಡುವೆ, ನನಗೆ ಹಂಗೆ ಅನಿಸ್ತು ಹೇಳಿದ್ ನಾನು. ಈಗ ಎಲ್ಲರೂ ಹಂಗೆ ಅಂತಾರ, ಗಂಡ ಹುಟ್ಲಿ ಅಂತಾರ. ನಾನು ಅಂದಿನಿ ನೋಡು. ಅದೊಂದು ಕಾಲಿತ್ತು, ಈಗ ಹಂಗಿಲ್ಲ. ಈಗ ಹೆಣ್ಮಕ್ಳಿಗೆ ಏಟು ಡಿಮ್ಯಾಂಡ್ ಐತಿ ನಿನಗೇನ್ರ ಗೊತ್ತೈತೇನು? ಈಗ ನೀನು 1,000 ಮಂದಿ ಗಂಡ್ಮಕ್ಳನ್ನ ತಗೊಂಡ್ರೆ 964 ಮಂದಿ ಅಟ ಹೆಣ್ಮಕ್ಳಿದಾರಂತ. ಅಂದ್ರ ಗಂಡಿಗೆ ಹೆಣ್ಣು ಸಿಗುದು ಮತ್ತೆ ಗೊತ್ತಿಲ್ಲೇನ? ಮದ್ವಿ ಬಂದ ವಯಸ್ಸಿಗೆ ಬಂದ ಗಂಡ್ಮಕ್ಳು ಇರೋರು ಪಾಡ ಕೇಳಬೇಡ ನೀನು. ಯವ್ವ ಅನ್ಕೊಂತೀನಿ ಖರೆ, ಅಂದ್ರೂ ಮನ್ಸಿಗೆಲ್ಲೋ ಒಂದ್ ಕಡೆ ಅಯ್ಯ ಗಂಡು ಹುಟ್ಟಿದ್ರೆ ಚಲೋ ಇರ್ತಿತ್ತೇನ, ನಾಳೆ ನೋಡ್ಕೋತಿದ್ದ ಮನಿ ನೋಡ್ಕೋತಿದ್ದ. ಏನ ಅನ್ನ ಕಲ್ಲವ್ವ, ಒಂದು ಕಳ್ಳು ಅನ್ನೋದು ಇರುವುದು ಹೆಣ್ಮಕ್ಳಿಗೆ. ನಿನಗೊಂದು ಆರಾಮಿಲ್ದಂಗೆ ಆಗಲಿ ನೋಡು, ಓಡಿ ಬರ್ತಾಳೆ ನಿನ್ನ ಮಗಳು ಸಾಂತವ್ವ. ಯವ್ವ ಹೆಂಗಿದ್ದೀಬೆ, ಯವ್ವ ಹೆಂಗಿದ್ದೀಬೆ, ನೀ ಕುಂದಿರ್ಬೆ ನಾ ಮಾಡಿ ಹಾಕ್ತೀನಿ ಅಂತ ಬಿಡು. ಅಂತೈತಿ ಸುಳ್ಳಲ್ಲ, ಇನ್ನು ಈಗ ಹೇಳಿದಲ್ಲ ನಂದು ತೆಪ್ಪಾತು. ಈಗ ನಿನಗೆ ಅದೇನ ಅಂತೀರಲ್ವ ಇಂಗ್ಲೀಷ್ದಾಗ ಸಾರಿ ಕೇಳ್ಕೊಂಡು ನೋಡು. ನಾವು ಸುಳ್ಳ ಗಂಡು ಹುಡುಗರು ಗಂಡು ಹುಡುಗರು ಗಂಡು ಹುಟ್ಲಿ ಅಂತೀವಿ, ಆದ್ರೆ ಕರುಳ್ ನೋಗ ಕಕ್ಕಲ್ತಿ ತೋರಿಸೋದು ಹೆಣ್ಣ ಅಂತ ನನಗೇನು ಗುರ್ತಿಲ್ಲ ಅನ್ಕೊಂಡೇನು? ಇರ್ತೈತಿ, ಆದ್ರೆ ನೀ ಬಾಯಿ ಮತ್ತಿಗೆ ಏನು ತೋರಿಸ್ತೀವಿ ನೋಡು, ಜಗತ್ತಿಗೆ ಗೊತ್ತಾಗೋದು ಅದು. ಹೌದು ಬಿಡ. ಅದಕ್ಕೆ ನೋಡು ಹೆಣ್ಮಕ್ಳು ಎದುರಾಗೂ ಕಮ್ಮಿ ಇಲ್ಲ. ಈಗ ಹೆಣ್ಣು ಹುಟ್ಟಿದ್ರೆ ದುಃಖ ಪಡೋ ಕಾಲ ಇಲ್ಲ, ಸಂತೋಷ ಪಡ್ತಾರೀಗ. ಮತ್ತೀಗ ನೋಡು ಎಲ್ಲದ್ರಾಗೂ ಮುಂದಿದ್ದಾರೆ ಕಲ್ಲವ್ವ ಹೆಣ್ಮಕ್ಳು. ಅಯ್ಯ ಮತ್ತೆ ನಾನು ಮುಂದಿಲ್ಲ, ನನ್ನ ಹಿರಿಯ ಎಷ್ಟು ಹೊಲದಾಗ ಗಳಿಸ್ತಾನೆ ನಾನು ಅಷ್ಟು ದುಡಿತೀನಿ. ಮತ್ತೆ ಅಷ್ಟಿದ್ದು ನಿನ್ನ ಬಗ್ಗೆನ ನಿಂಗೆ ಅಭಿಮಾನ ಇಲ್ಲಲ್ಲ? ಐತಿ ಒಂಚೂರು, ಒಂಚೂರು ನಡಿಯು ಮುಂದೆ ಮನುಷ್ಯ ಎಡವು ಸಜಿಕವ ನೋಡ. ಈಗ ಎಡವಿದ್ ನೋಡು, ನಾನು ಹಂಗೆ ಅನ್ಬಾರ್ದಾಗಿತ್ತು. ತೆಪ್ಪಾತವ ತೆಪ್ಪಾತ. ಈಗ ಕೇಳ, ಒಂದು ಕಾಲದಾಗ ಹೆಂಗಿತ್ತು ಒಂದು ಮಾತು ಹೇಳ್ತಿದ್ರು ದೊಡ್ಡವರು, ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇದ್ದಾಳ ಅಂತ. ಆದ್ರೀಗ ಕಾಲ ಬದಲಾಗಿದೆ, ಯಶಸ್ವಿ ಮಹಿಳೆಯ ಹಿಂದೆ ಪುರುಷ ಇದ್ದಾನ ಅಂತ. ಹೌದು, ನೀ ಹಿಂಗಂತಿದಿ. ನಮ್ಮ ಹಳ್ಳಿಯಾಗೆಲ್ಲ ಹೆಂಗಂತಿದ್ರು ಬೇ, ಏನ ನೀನು ಸಾಲಿ ಕಲ್ತಾಕ್ಯವ, ಅವೆಲ್ಲ ಪುಸ್ತಕದಾಗ ಅಂತ ಶಬ್ದ ಓದಿ ನಿನಗೆ ಕರೆ ಅನ್ಸಿತ್ತು. ನಮ್ಮ ಊರಾಗ ಹೆಣ್ಣು ಹುಟ್ಟಿದ್ರ ಹುಣ್ಣು ಹುಟ್ಟಿತು ಹುಣ್ಣು ಹುಟ್ಟಿತಿ ಅಂತ ಸಾಟಿ ಸಾಟಿ ತಿಳಿದು. ಆ ದಿನ ಹೋದ್ವು. ಈಗ ನೋಡಿಲ್ಲಿ ದೊಡ್ಡ ಸಾಹಿತಿ GM ಹೆಗಡೆ ಅನ್ನೋರು, ಕನ್ನಡದ ಪ್ರಾಧ್ಯಾಪಕರು, ಅವರು ಈ ಹೆಣ್ಮಗಳು ಅದರಾಗೂ ನಮ್ಮ ಭಾರತೀಯ ಹೆಣ್ಮಗಳು ಆಕೆ ಬಗ್ಗೆ ಎಷ್ಟು ಚಂದ ಮಾತಾಡ್ಯಾರ ಕೇಳೊಂದಿಟ್ಟು. ಏ ಕೇಳು ನಡೆಯಲ್ಲ. ಪ್ರತಿಯೊಬ್ಬ ಯಶಸ್ವಿ ಪತಿಯ ಹಿಂದೆ ಓರ್ವ ಮಹಿಳೆ ಇದ್ದಾಳೆ ಎಂಬುದು ಜನಜನಿತ ಆಗಿದೆ. ಆದರೆ ಓರ್ವ ಯಶಸ್ವಿ ಮಹಿಳೆಯ ಹಿಂದೆ ಓರ್ವ ಪುರುಷನಿದ್ದಾನೆ ಎಂಬುದು ಅಷ್ಟೇ ಸತ್ಯ. ಒಂದೇ ನಾಣ್ಯದ ಎರಡು ಮುಖದಂತೆ ಸ್ನೇಹ ಪ್ರೀತಿ ಬಂಧುತ್ವ ಔದಾರ್ಯ ಕರುಣೆ ಕನಿಕರಗಳಿಂದ ಕೂಡಿದ ಹೃದಯ ಸಂಪನ್ನತೆ ಹೊಂದಿದ ಪತಿಪತ್ನಿಯರು ಲೋಕದ ತಂದೆ ತಾಯಿಯರಾದ ಪಾರ್ವತಿ ಪರಮೇಶ್ವರರು ಅರ್ಧನಾರೀಶ್ವರರಾಗಿ ಲೋಕಮಂಗಲ ಭಾವನೆಯ ಉದಾತ್ತತೆಯನ್ನು ಹರಡುವಂತೆ ಮಾಡುತ್ತಾರೆ. ಮಹಾತ್ಮಾ ಗಾಂಧೀಜಿಯಂಥ ದೊಡ್ಡ ರಾಷ್ಟ್ರಪಿತನ ಹಿಂದೆ ಕಸ್ತೂರ್ಬಾ ಇದ್ದರು. ರಾಮಕೃಷ್ಣ ಪರಮಹಂಸರ ದಿವ್ಯ ಸಾಧನೆಯ ಹಿಂದೆ ಶಾರದಾದೇವಿ ಇದ್ದರು. ಆಧುನಿಕ ಭಾರತದ ನಿರ್ಮಾಪಕರ ದಾಂಪತ್ಯ ಜೀವನ ಸಮಸ್ತ ಭಾರತೀಯರಿಗೆ ಸ್ಫೂರ್ತಿದಾಯಕವೇ ಆಗಿದೆ. ತಾಳ್ಮೆ ಸಹನೆ ತ್ಯಾಗ ಸಾಧನೆಗೆ ಪ್ರೀತಿ ವಾತ್ಸಲ್ಯಕ್ಕೆ ಭಾರತೀಯ ಮಹಿಳೆ ಇನ್ನೊಂದು ಹೆಸರಾಗಿ ನಿಂತಿರುವುದು ನಮ್ಮ ದೇಶದ ರಾಷ್ಟ್ರೀಯ ಸಂಸ್ಕೃತಿಯ ವಿಶಿಷ್ಟತೆ ಎಂದು ಹೇಳಬೇಕು. ಸ್ವಾಮಿ ವಿವೇಕಾನಂದರಿಗೆ ಪಾಶ್ಚಾತ್ಯನೊಬ್ಬ ಹೇಳಿದನಂತೆ, ತಾಯಿಯೊಬ್ಬಳನ್ನು ಬಿಟ್ಟು ನಾವು ಎಲ್ಲ ಹೆಣ್ಣುಗಳನ್ನು ನಮ್ಮ ಹೆಂಡತಿಯರಂತೆ ಕಾಣುತ್ತೇವೆ. ಭಾರತದಲ್ಲಿ ನೀವು ಹೇಗೆ ಕಾಣುತ್ತೀರಿ ಎಂಬುದಕ್ಕೆ ಸ್ವಾಮಿ ವಿವೇಕಾನಂದರು ಮಾರ್ಮಿಕವಾದ ಉತ್ತರವನ್ನು ಕೊಟ್ಟರು. ಭಾರತೀಯರಾದ ನಾವು ಹೆಂಡತಿಯೊಬ್ಬಳನ್ನು ಬಿಟ್ಟು ಉಳಿದ ಹೆಣ್ಣುಗಳನ್ನು ತಾಯಿಯಂತೆ ಕಾಣುತ್ತೇವೆ ಎಂದರಂತೆ. ಭೋಗಭೂಮಿಯಾದ ಪಾಶ್ಚಾತ್ಯ ದೇಶಗಳಿಗೂ ತ್ಯಾಗಭೂಮಿಯಾದ ಭಾರತಕ್ಕೂ ಮಹದಂತರವಿದೆ. ಹೆಣ್ಣು ಭೋಗದ ವಸ್ತುವಲ್ಲ, ಅವಳಿಗೂ ಆತ್ಮವಿದೆ, ಹೃದಯದ ಭಾವನೆಗಳಿವೆ. ಹೆಣ್ಣಿನ ಮನಸ್ಸನ್ನರಿತು ಅವಳ ಬೇಕು ಬೇಡಿಕೆಗಳನ್ನು ಪೂರೈಸಿ ಪ್ರೇಮಮಯ ಸಂಸಾರ ಜೀವನ ನಡೆಸುತ್ತಾರೆ. ಯಾವಾಗಲೂ ತಾಳ್ಮೆ, ಸಹನೆ, ತ್ಯಾಗ, ಸಾಧನೆಗೆ, ಪ್ರೀತಿ ವಾತ್ಸಲ್ಯಕ್ಕೆ ಭಾರತೀಯ ಮಹಿಳೆ ಇನ್ನೊಂದು ಹೆಸರಾಗಿ ನಿಂತಿರುವುದು ನಮ್ಮ ದೇಶದ ರಾಷ್ಟ್ರೀಯ ಸಂಸ್ಕೃತಿಯ ವಿಶಿಷ್ಟತೆ ಎಂದು ಹೇಳಬೇಕು. ಕೇಳಿದಿಲ್ಲ, ಭಾರತೀಯ ಹೆಣ್ಣು ಮಗಳ ಸ್ಥಾನಮಾನ ಎಷ್ಟು ದೊಡ್ಡದೈತಿ ಅಂತ. ಅಂತದ್ರಾಗ ನೀನು ಹೆಣ್ಣು ಹುಡ್ತಂತ ಹೆಣ್ಣು ಹುಡ್ತಂತ ಅಂತ ಕೆಟ್ಟ ಧ್ವನಿ ಮಾಡಿ ಮಾತಾಡೋದು ನೀನು. ಅವ್ವ ಹೇಳಿದ್ನಲ್ವೇ ತೆಪ್ಪಾತಂತ ಹೇಳಿ. ಅಲ್ಲ ಕಲವ, ಇದು ಹೆಣ್ಣು ಮಗುವಿನ ಪ್ರಾಶಸ್ತ್ಯ ಪ್ರಾಮುಖ್ಯತೆ ಈಗಷ್ಟೇ ಅಲ್ಲ, ಹಿಂದಕಿನ ಕಾಲದಾಗೂ ಇತ್ತು. ಮಹಾತ್ಮ ಗಾಂಧೀಜಿ ಏನು ಹೇಳ್ತಿದ್ರು ಗೊತ್ತೇನು ನಿನಗೆ? ಏನು ಹೇಳ್ತಿದ್ರು? ಒಬ್ಬ ಮಹಿಳೆ ನಡರಾತ್ರಿ 12 ಗಂಟೆ ಮ್ಯಾಗ ಒಬ್ಬಾಕಿನ ನಿರ್ಭೀತಿಯಿಂದ ನಡ್ಕೊಂಡು ಬಂದು ಮನೆ ಸೇರಿದ್ಲು ಅಂದ್ರೆ ಅವತ್ತು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗಂತ. ಹಂಗಾರ ನಂಗಿಲ್ಲೊಂದು ಪ್ರಶ್ನೆ ಐತೆ, ಹಂಗ ಅಡ್ಡಾಡುವಂತ ಒಂದು ಪರಿಸ್ಥಿತಿ ನಮ್ಮ ದೇಶದಾಗ ಐತೆನೋ? ಐತೋ ಇಲ್ಲೋ ಪ್ರಶ್ನೆ ಇಲ್ಲ. ಈಗ ನೋಡು, ಸಮಯ ಸಂದರ್ಭ ಒಂದೇ ಥರ ಇರುವುದಿಲ್ಲ. ಈಗ ಹುಡುಗರು ಹುಡುಗಿಯರು ಒಂದಂತ ನೀನು ಹೇಳಿದೆ, ಅವ್ರಿಗೆ ಹುಡುಗರಿಗೆ ಏಟು ಕಲಿಸ್ತಿ ಅದಷ್ಟು ಶಿಕ್ಷಣ ಹುಡುಗಿಗೂ ಕಲಿಸ್ತೀವಿ. ಹುಡುಗ ಹೆಂಗೆ ನೌಕರಿಗೆ ಮನೆ ಬಿಟ್ಟು ಹೋಗ್ತಾನೆ ಹುಡುಗಿನೂ ಹೋಗ್ತಾಳೆ, ಹುಡುಗ ಹೆಂಗೆ ಹೊರದೇಶಕ್ಕೆ ಹೋಗ್ತಾನೆ ಹಂಗೆ ಹುಡುಗಿನೂ ಹೋಗ್ತಾಳೆ. ಹಂಗಾಕಿ ಹೋದಲ್ಲಿ ಬಂದಲ್ಲೆಲ್ಲ ಅಪ್ಪ ಅವ್ವ ಜೊತೆ ಹಾಕಾರೇನು, ತನ್ನ ಧೈರ್ಯ ತಾ ಮಾಡ್ಕೋಬೇಕು, ತನ್ನ ಜೀವನ ತಾ ಕಟ್ಕೋಬೇಕು. ಹಂಗಿದ್ದಾಗ ಹೊತ್ತು ಗೊತ್ತಿಲ್ಲದ ಅಡ್ಡಾಡ್ತಾಳಿಲ್ಲ ಹೆಣ್ಮಗಳು. ಅಂದ್ರೆ ಈಗ ನೀ ಏನಂತಿದ್ದಿ, ಹೆಣ್ಣು ಹುಟ್ಟಿದ್ರೆ ಹುಣ್ಣು ಹುಟ್ಟೈತೆ ಅಂತ ಕೊರಗಬೇಡ್ರಿ. ಗಂಡಸು ಮಕ್ಕಳಿಗೆ ಏನೇನು ಕಲಿಸ್ತೀರಿ ಎಲ್ಲನೂ ನೀ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡಿಸು ಅಂತ ಹೇಳ್ತೀನಿ. ಕೊಡಸಾಕ ಬೇಕ, ಕೊಡಸ್ರಿ ಅಲ್ಲ. ಹಿಂಗಂತೀಯ? ಈಗ ನೋಡ, ಇಲ್ಲಿ ನೋಡ, ಮಹಾತ್ಮ ಗಾಂಧೀಜಿ ಹೆಸರು ಕೇಳಿಲ್ಲ? ಕೇಳಿನಿ, ನಮ್ಮ ರಾಷ್ಟ್ರಪಿತ. ಆ ಗಾಂಧಿ ಅಜ್ಜ ಹೆಣ್ಮಕ್ಳ ಬಗ್ಗೆ ಎಂತ ವಿಚಾರಿದ್ದು ಅವರಿಗೆ ನೋಡ. ಅಕ್ಕ ಮಾಲತಿ ಪಟ್ಟಣ ಶೆಟ್ಟಿ ಅಟ್ಟ ಚಂದ ತಿಳಿಸಾಳ, ಕೇಳು ಒಂದಿಟ್ಟು. ಮಹಿಳೆಯ ಸ್ಥಾನಮಾನ ಕುರಿತ ಆಲೋಚನೆಗಳು ಕಾಲಕಾಲಕ್ಕೆ ಪರಿವರ್ತನೆಗೊಳ್ಳುತ್ತಲೇ ಬಂದಿವೆ. ಇಂದಿನ ಅತ್ಯಾಧುನಿಕ ಸಮಾಜದಲ್ಲಿ ಸ್ತ್ರೀ ಪುರುಷರಲ್ಲಿಯ ಸಮಾನತೆಯ ಬಗ್ಗೆ ಇನ್ನೂ ಸುಧಾರಣೆಗಳು ಆಗುತ್ತಲೇ ಇವೆ. ಜಗತ್ತಿನ ಚರಿತ್ರಕಾರರು ಒಪ್ಪಿಕೊಂಡಂತೆ ನಮ್ಮ ವೇದೋಪನಿಷತ್ತುಗಳಲ್ಲಿ ಮಹಾಕಾವ್ಯಗಳಲ್ಲಿ ಆ ಸಮಾನತೆ ಇತ್ತು ಎನ್ನುವುದಕ್ಕೆ ಬೇಕಾದಷ್ಟು ಆಧಾರಗಳಿವೆ. ಸ್ತ್ರೀ ಪುರುಷರ ಮಟ್ಟಿಗಷ್ಟೇ ಅಲ್ಲ, ಈ ಪ್ರಪಂಚದ ಎಲ್ಲ ಜೀವಿಗಳಲ್ಲಿಯೂ ಸಮಾನತೆ ಇತ್ತು ಎನ್ನಲಿಕ್ಕೆ ಸೂಕ್ತಗಳಿವೆ. ಅಂದಿನ ಆ ಸ್ವಸ್ಥ ಸುಂದರ ಸಮಾಜವು ಇಂದಿಗೂ ನಮಗೆ ಮೃಗಜಲದಂತೆ ದೂರ ದೂರದಲ್ಲಿಯೇ ಭಾಸವಾಗುತ್ತಿದೆ. 20ನೇ ಶತಮಾನದಲ್ಲಿ ಗಾಂಧೀಜಿ ನಿರ್ಮಿಸಲು ಹೊರಟ ನವಭಾರತದ ಪರಿಕಲ್ಪನೆ ಸರ್ವ ಸಮಾನತೆಯ ಸರ್ವೋದಯದ ರಾಷ್ಟ್ರವಾಗಬೇಕಿತ್ತು. ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ತಲೆತಲಾಂತರಗಳಿಂದ ಬಂದ ತಾರತಮ್ಯ ಮತ್ತು ಅನೈತಿಕ ಜಾತಿ ಪಂಗಡಗಳ ಬಿಡುಗಡೆ ಹೊಂದಲೇಬೇಕು ಎನ್ನುವುದು ಗಾಂಧೀಜಿಯವರ ಮನೋಗತವಾಗಿತ್ತು. ತುಳಿತಕ್ಕೊಳಗಾದವರ ಮೇಲೆತ್ತಬೇಕು, ಆರ್ಥಿಕವಾಗಿ ಬೌದ್ಧಿಕವಾಗಿ ಸಾಮಾಜಿಕವಾಗಿ ಸಾಮಾನ್ಯರನ್ನೆಲ್ಲ ಒಂದು ಹಂತಕ್ಕೆ ತರಬೇಕು ಎನ್ನುವ ಮೂಲಭೂತ ಗುರಿ ಗಾಂಧೀಜಿಯವರದಾಗಿತ್ತು. ಬಡವ ಶ್ರೀಮಂತ, ಸುಶಿಕ್ಷಿತ ಅಶಿಕ್ಷಿತ, ಗ್ರಾಮೀಣ ಶಹರಿಯ, ಅಧಿಕಾರ ನೌಕರಿ, ಉಚ್ಚಕುಲ ನೀಚಕುಲ ಇತ್ಯಾದಿ ಯಾವುದೇ ತಾರತಮ್ಯಗಳಿಲ್ಲದೆ ಭಾರತವೇ ಗಾಂಧೀಜಿಯ ಒಂದು ಕನಸಾಗಿತ್ತು. ಗಾಂಧೀಜಿ ಮಹಿಳೆಯರನ್ನು ದೇವಿಯೆಂದು ಪೂಜಿಸಲಿಲ್ಲ, ಸಖಿಯಾಗಿ, ಸ್ನೇಹಿತೆಯಾಗಿ, ಆಪದ್ಬಂಧುವಾಗಿ, ಮಾತೃ ಸ್ವರೂಪಿಣಿಯಾಗಿ, ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುವ ಸಮರ್ಥ ಕಾರ್ಯಕರ್ತೆಯಾಗಿ ಕಂಡರು. ಬಾಲ್ಯದಲ್ಲಿ ತಾಯಿ ಪುತಳಿಬಾಯಿ, ಯೌವನದಲ್ಲಿ ಕಸ್ತೂರಿಬಾಯಿ, ಸ್ವಾತಂತ್ರ್ಯ ಹೋರಾಟದ 4 ದಶಕಗಳ ಕಾಲ ಸರೋಜಿನಿ ನಾಯ್ಡು, ಮೀರಾಬೆನ್, ಅರುಣಾ ಸಿಫ್ ಅಲಿ, ರಾಜ್ಕುಮಾರಿ ಅಮೃತ್ಕೌರ್, ಕಮಲಾದೇವಿ ಚಟ್ಟೋಪಾಧ್ಯಾಯ, ನೂರಾರು ಹೆಣ್ಣು ಮಕ್ಕಳು ಅವರ ಜೊತೆಗಿದ್ದರು. ತಾಯಿ ಪುತಳಿಬಾಯಿ ಸಂಪ್ರದಾಯಸ್ಥ ಧಾರ್ಮಿಕ ಭಾವದ ಮಹಿಳೆ. ಪೂಜೆ ಪುನಸ್ಕಾರ ವ್ರತ ಉಪವಾಸಗಳಿಗೆ ಅವರು ಬದ್ಧರಾಗಿದ್ದರು. ಉಪವಾಸದ ಮಹತಿಯನ್ನು ತಾಯಿಯಿಂದ ಪಡೆದ, ಅದನ್ನೇ ಸ್ವಾತಂತ್ರ್ಯ ಯುದ್ಧದಲ್ಲಿ ಬ್ರಹ್ಮಾಸ್ತ್ರವಾಗಿ ಬಳಸಿದ ವೀರ ಯೋಧ ಗಾಂಧೀಜಿ ಆಗಿದ್ದರು. ಕಸ್ತೂರ್ಬಾ ಅನಕ್ಷರಸ್ಥೆಯಾಗಿದ್ದರೂ ಗಾಂಧೀಜಿಯವರೊಂದಿಗೆ ಗಂಭೀರ ಸಮಾಲೋಚನೆಯನ್ನು ಮಾಡುವ ಗೆಳತಿಯಂತಿದ್ದರು. ಕಸ್ತೂರ್ಬಾರಿಂದ ಸಹನೆ, ಸಾಂತ್ವನ, ಕ್ಷಮೆಯ ಪಾಠಗಳನ್ನು ಕಲಿತದ್ದು ಗಾಂಧೀಜಿಯವರನ್ನು ನಂತರ ಒಬ್ಬ ರಾಷ್ಟ್ರ ನಾಯಕನನ್ನಾಗಿ ನಿರ್ಮಿಸಿತು. ಮಹಾತ್ಮರ ಬಾಳಿನ ಒಂದು ಘಟನೆಯನ್ನು ನಾವು ಇಂದು ನೆನೆಸಲೇಬೇಕು. ಭಾರತ ಪ್ರವಾಸದಲ್ಲಿದ್ದ ಗಾಂಧೀಜಿ ಒಂದು ಅಪರೂಪದ ದೃಶ್ಯವನ್ನು ನೋಡಿದರು. ಒಬ್ಬ ಮಹಿಳೆ ಅರೆಬತ್ತಲೆಯ ಅವಸ್ಥೆಯಲ್ಲಿ ತನ್ನ ಸೀರೆಯನ್ನ ಅದರ ಒಂದು ಭಾಗವನ್ನು ತೊಳೆಯುತ್ತಿದ್ದಳು. ಗಾಂಧೀಜಿ ಅವಕ್ಕಾಗಿ ಸನಿಹ ಬಂದು ತಲೆ ತಗ್ಗಿಸಿ ತುಸು ನಿಂತುಕೊಂಡರು. ತಾಯಿ, ನೀನೇಕೆ ಅರೆಬತ್ತಲೆಯಾಗಿ ಸೀರೆ ತೊಳೆಯುತ್ತಿದ್ದಿ? ಆ ವೃದ್ಧೆ ನಗುತ್ತ ಹೇಳಿದ ಮಾತು ಗಾಂಧೀಜಿಯವರ ಎದೆಗೆ ಬಾಣನಟ್ಟಂತಿತ್ತು. ಮಗು, ನನಗೆ ಇನ್ನೊಂದು ಸೀರೆ ಇದ್ದಿದ್ದರೆ ನಾನೇಕೆ ಮೈ ತೋರಿಸುತ್ತಿದ್ದೆ? ಈ ಸೀರೆ ಹರಿದರೆ ಮುಗಿತು, ನಾನು ಬರೆಬತ್ತಲೆ ಎಂದಳಂತೆ. ಗಾಂಧೀಜಿ ನೆಲಕ್ಕೆ ಕುಸಿದರು, ಕಣ್ಣೀರು ಸುರಿಸಿದರು, ಆ ಕ್ಷಣ ಪ್ರತಿಜ್ಞೆ ಮಾಡಿದರು. ನಮ್ಮ ದೇಶದಲ್ಲಿಯ ಮಹಿಳೆಯರಿಗೆ ಎಂದಿನವರೆಗೆ ಸಾಕಷ್ಟು ಬಟ್ಟೆಗಳು ಸಿಗುವುದಿಲ್ಲವೋ ಆಗಿನವರೆಗೆ ನಾನು ಒಂದೇ ತುಂಡು ಬಟ್ಟೆಯನ್ನು ತೊಡುವೆ. ಆಗಲೇ ಗಾಂಧೀಜಿ ನೂಲುವ ಕಾಯಕಕ್ಕಾಗಿ ಚರ್ಖಾವನ್ನು ಎತ್ತಿಕೊಂಡರು. ಈ ಮಹಿಳಾ ಸಂವೇದನೆಯಿಂದಾಗಿ ಗಾಂಧೀಜಿ ಪ್ರಪಂಚದ ಉಳಿದೆಲ್ಲ ನಾಯಕರಿಗಿಂತ ಭಿನ್ನರಾದರು ಮತ್ತು ಶ್ರೇಷ್ಠರಾದರು. ಅಲ್ಲ ಕಲ್ಲವ್ವ, ಹೆಣ್ಣು ಹೆಣ್ಣು ಅಂತೇಳಿ ತಲೆ ಮ್ಯಾಗ ಕೈ ಹೊಟ್ಕೊಂಡು ಕುಂದಿರ್ತಿಯಲ್ಲ, ನೋಡಕ್ಕಿ ನಮ್ ಗೆಳತಿ ರಂಜನಾ ಕುಲಕರ್ಣಿ ಅಂತ ಹೇಳಿದಾಳಲ್ಲ, ಆ ಗೆಳತಿ ಎಷ್ಟು ಚಂದ ಒಂದು ಕವನ ಬರೆದಾಳ ನೋಡು. ಒಂದು ಈಟ ನನ್ನ ಹತ್ರ ಐತೆ, ಅದ ನನ್ನ ಮೊಬೈಲ್ನಾಗ. ಅಯ್ಯೋ ಓದಲ್ವೇ ನೋಡ. ನಿಂದಿಸದಿರು ಹೆಣ್ಣು ಹುಣ್ಣೆಂದು ಹಿಂದಿರುಗಿ ಒಮ್ಮೆ ನೋಡು, ತಾಯಾಗಿ ಅಕ್ಕ ತಂಗಿಯಾಗಿ ಸತಿಯಾಗಿ ಮಗಳಾಗಿ ಮುಪ್ಪಿನಲ್ಲಿ ನಿಮ್ಮ ಸೊಸೆಯಾಗಿ ಬರುವವಳು. ಕಾಣುವಿರೇಕೆ ಹೀಗೆ ಕೀಳು ನೋಡು, ಕಾಣುವಿರೇಕೆ ಹೀಗೆ ಕೀಳು, ಕಣ್ಣಲ್ಲವೇ ಅವಳು ಭೂರಮೆಯ ರೂಪ. ನಂಜು ನುಂಗಿ ಬದುಕು ನಡೆಸುವವಳು, ನಂಜುಕಾರಿಯಾಗಿಯೂ ಸೋತು ಗೆಲ್ಲುವಳು. ಪೂಜಿಸದಿರೇ ಬೇಡ ಪವಿತ್ರತೆ ಕಾಣಿ, ಹಿಡಿಗಾತ್ರ ಮಾಂಸಕ್ಕೆ ಜೀವ ಸುಡುವುದು ತರವೇ ನಿಮಗೆ. ನೋಡು ಎಷ್ಟು ಚಂದ ಬರೆದಾಳ. ಈ ದಿನ ಅವಳ ಆಚರಣೆ, ನಾಳೆಗೆ ಅವಳ ನಿಲ್ಲವಾಗಿಸುವ ದುರ್ದಿನ. ಗೊತ್ತ ತಿಳ್ಕಲ್ವ ನಿಂಗ, ಇವತ್ತಿನ ತಾರೀಕು ಎಷ್ಟು ಹೇಳ? ಇವತ್ತ ಜನವರಿ 24. ಹೌದು, ಅಂತಾರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಇವತ್ತು. ಕಾಯುತಿಹಳು ಬಾಲೆ ತರುಳೆ ತಾಯಿ ಇಳಿಜೀವ ಭರವಸೆಯ ನಾಳೆಗೆ. ಕೈ ನೀಡುವೀರೇನಣ್ಣ, ಕೈ ಜೋಡಿಸುವೆ ನಿಮಗೆ. ಕಾಯುವೀರಾ ಈ ಭೂಮಿ ಬೆಳಕ, ಜಗ ಕಾಯುವ ಬೆಳಕ. ನೋಡ ಅರ್ಥ ಆತಿಲ್ಲ ನಿನ್ಗ? ಹೇಳ್ಬೆ ಒಂದಿಟ್ಟು ಅಂದ್ರ ಆಕಿನ್ನ ಖುಷಿಯಿಂದ ನೀವು ಬರಮಾಡ್ಕೊಳ್ರಿ ಅಂತ ಹೇಳಿದಂಗ. ಅಂದ್ರ ಹೆಣ್ಮಗು ಹೊಟ್ಟೆಯಾಗಿದ್ದಾಗನ ಅದು ಹೆಣ್ಣು ಅಂತ ಗೊತ್ತಾದ ಕೂಡ್ಲೇ ತಗಸ್ಬಿಡ್ತಾರ. ಅಂತ ಪಾಪ ಮಾಡಬೇಡ್ರಿ, ಬದುಕ್ಲಿಕ್ಕೆ ಬಿಡ್ರಿ, ಜಗತ್ತಿಗೆ ಬೆಳಕು ನೀಡುವಂತ ಆಕಿ ಹೆಣ್ಮಗಳು. ಮತ್ ನೀಯರ ಏನ್ ಕಮ್ಮಿ ಏನ, ಮನ್ಯಾಗ ಒಟ್ಟರಿಗೂ ಎಲ್ಲ ಮಾಡಿ ನೀವೊಂದು ಸಮಾಜಕ್ಕೆ ದಾರಿಯಾಗಿ ನಿಂತಿ ಇಲ್ಲ. ಈಗ ನೋಡ ಸಿ ಅಶ್ವಥ್ ಅವ್ರ ಒಂದು ಹಾಡು ಹಾಡ್ಯಾರ ಗೊತ್ತೈತಿಲ್ಲ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ. ನೋಡ ಹಾಡೆಲ್ಲ ಗುಣಗುಣತಿರ್ತಿ. ಐವೇ ನಾ ರೇಡಿಯೋ ಇಟ್ಕೊಂಡು ಹೊಲ್ದಾಗ ಕೆಲಸ ಮಾಡ್ತಿರ್ತೀನಿ. ಮತ್ತೆ ಆ ಹಾಡ ಕೇಳ್ಬಿಡು ನಡಿ, ಕೇಳುಣ್ಬೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ, ಬೆಳಕ ನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ. ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ ಬಯಲ ಹಸಿರ ನಗಿಸಿದಾಕೆ ಬಯಲ ಹಸಿರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಗಿಡವೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಮರಗಿಡವೂ ಮುಂಗುರುಳನು ತಂಗಾಳಿಯ ಬೆರಳು ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ ಹಕ್ಕಿ ಗಿಲಕಿ ಹಿಡಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಕೇಳಿದೆ ನಾ ಕಲವ ಇನ್ನರೆ ನಿನ್ನ ದೃಷ್ಟಿ ಬದಲಾಸ್ಕೋ ನಾ ಬದಲಾಸ್ಕೊಂಡ ಬಿಟ್ಟೇನಿ ಇನ್ನ ನೋಡು ಒಂದ್ ಹೆಣ್ಮಗಳು ಒಂದ್ ತೊಟ್ಟಲ್ದಾಗಿದ್ದಂತ ಸಣ್ಣ ಹೆಣ್ಣು ಮಗು ಬೆಳೆದು ದೊಡ್ಡದಾಗಿ ಯುವತಿಯಾಗಿ ಗೃಹಿಣಿಯಾಗಿ ಇಡೀ ಸಂಸಾರ ತೂಗಿಸ್ಕೊಂಡು ಅಷ್ಟು ಚಂದ ಹೋಗ್ತಾಳೆ ಗೊತ್ತಾತಿಲ್ಲ ನಿಂಗೆ ಕಲವ ಇಲ್ಲಿ ಕೇಳ ಸಿ ಅಶ್ವತ್ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅಂತೇಳಿ ಹಾಡು ಹಾಡಿದ್ರು ಕೇಳಿದೌದಿಲ್ಲ ಇಲ್ಲಿ ನೋಡ್ದ ಇಲ್ಲಿ ನನ್ನ ಗೆಳತಿ ಒಬ್ಬಕಿ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಅನ್ನೋದಕ್ಕೆ ಆಕಿ ಒಂದು ಎರಡು ಲೈನ್ ಬರ್ದಾಳೆ ನೋಡಿ ಕೇಳಿ ಒಮ್ಮೆ ಅವಳಿಗೂ ಅವನಿಗೂ ಸ್ಪರ್ಧೆ ಶುರು ಆಯಿತು ನಾವಿಬ್ಬರು ಸಮಾನರೆಂದು ಅವಳ ವಾದ ನನ್ನ ಸಮ ನೀನಿಲ್ಲ ಎಂದ ಅವ ಸರಿ ಪರೀಕ್ಷೆ ಶುರುವಾಯಿತು ಅವನು ಓಡ್ದ ಅವಳು ಅಷ್ಟೇ ವೇಗವಾಗಿ ಓಡಿದಳು ಕಾರು ಚಲಾಯಿಸಿದ ಅವಳು ಎಲ್ಲ ರಂಗಗಳಲ್ಲೂ ಅವನಿಗೆ ಸರಿ ಸಮಾನವಾಗಿಯೇ ಪ್ರತಿನಿಧಿಸಿದಳು ವಿಮಾನ ಚಲಾಯಿಸಿದ ಅವಳು ಚಲಾಯಿಸಿದಳು ಕೊನೆಗೆ ಅಂತರಿಕ್ಷಕ್ಕೆ ಅವನು ಹಾರಿದ ಸರಾಗವಾಗಿ ಅವಳು ಹಾರಿದಳು ಸಾಕಾಗಿ ಕೊನೆಗೆ ಬಸವಳಿದು ಬಂದು ಅವನು ಹೋಗಿ ಮಲಗಿದ ಆದರೆ ಅವನ ಹಿಂದೆಯೇ ಬಂದ ಅವಳು ಕೈಕಾಲು ತೊಳೆದುಕೊಂಡು ದೇವರ ಮುಂದೆ ದೀಪ ಹಚ್ಚಿ ಚಿಕ್ಕ ಮಗುವಿಗೆ ಹಾಲುಣಿಸಿ ದೊಡ್ಡ ಮಗುವಿಗೆ ಮಲಗಿಸಿ ಇವನ ಮಗ್ಗಲು ಬಂದು ಮಲಗಿದಳು ದಣಿದು ಮಲಗಿದ ಅವನ ಹಣೆಗೆ ಮುತ್ತಿಟ್ಟು ಎಂದೆಂದಿಗೂ ನಾವಿಬ್ಬರು ಸಮಾನರಲ್ಲ ನನ್ನ ಒಂದು ಹೆಜ್ಜೆ ನಿನಗಿಂತ ಮುಂದೆ ಯಾವಾಗಲೂ ಮುಂದೆ ಎಂದು ಮುಗುಳು ನಗುತ್ತಾ ನಾಳೆಯ ಬಗ್ಗೆ ಯೋಚಿಸತೊಡಗಿದಳು ನೋಡ ಹೆಂಗ್ ಬರ್ದಾಳ ನೋಡ್ ನಮ್ ಗೆಳತಿ. ಈಗರ ವಿಚಾರ ಮಾಡ್ ನೀನ, ಯಾರ್ ಹೆಚ್ಚ ಯಾರ್ ಕಮ್ಮಿ. ಇಲ್ಲ ಈಗ ನಿಂಗಣ್ಣಗ ನಾನು ಫೋನ್ ಮಾಡಿ ಜಿಲೇಬಿ ತಗೊಂಬರ್ತೀನಿ ಅಂದಿದ್ನಲ್ಲ, ಬದ್ಲಿ ಮಾಡಿದೆ ನೋಡೀಗ, ನಾ ಪೇಡೆಯನ್ನ ಒಯ್ತೀನಿ. ಒಯ್ಯೋಣ ಹಂಗಾರೆ, ನೀನು ಬಾ ನಡೆಯುವಂತೆ ಹೋಗೋಣಂತಿಬ್ರು. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಹಾಗೂ ಉಷಾ ಕುಲಕರ್ಣಿ. ಈಗ ಕೇಳಿ ರೋಣ ತಾಲೂಕಿನ ಗಜೇಂದ್ರಗಡದ ಮರೆಪದಾಸರ್ ಮತ್ತು ಸಂಗಡಿಗರಿಂದ ಏಕತಾರಿ ಪದ. ಭಕ್ತಿವಂತಾಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕಿ, ಎಂಥ ಭಕ್ತಿವಂತಾಳಿಗೆ ಕುಂಬಾರಾಕೆ. ತನು ಎಂಬುವ ನೀರನ್ನು ಅಣಿಸಿ ಗುಣ ಎಂಬುವ ಹುದುಲನ್ನು ಕಲಸಿ ಮನ ಎಂಬುವ ಸೋಸು ಹಾಕಿ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕೆ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ. ತಯಾರು ಮಾಡುವಾಕೆ ಮುನ್ನೂರಾರುವತ್ತು ಸುತ್ತಲೂ ತಿರುವಿ ಗಡಿಗೆಯ ತಯಾರು ಮಾಡುವಾಕೆ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕೆ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ. ಅರವು ಎಂಬುವ ಆವಿಗೆ ಮುತ್ತಿ ಸತ್ಯವೆಂಬುವ ಬೆಂಕಿ ಹತ್ತಿ, ಅರವು ಎಂಬುವ ಆವಿಗೆ ಮುತ್ತಿ ಸತ್ಯವೆಂಬುವ ಬೆಂಕಿ ಹತ್ತಿ, ಸತ್ಯ ಶರಣರು ಕೊಳ್ಳುವಂಥ ಸಂತೆಗೆ ಹೋಗಿ ಮಾರುವಾಕೆ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ಕೊಂಡ ಕುಂಬಾರಾಗಿ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಗಿ. ಆರು ಕಾಸಿಗೊಂದು ಗಡಗಿಯ ಮಾರಿ, ಮೂರು ಕಾಸಿಗೊಂದು ಕುಡುಕಿಯ ಮಾರಿ, ಆರು ಕಾಸಿಗೊಂದು ಗಡಗಿಯ ಮಾರಿ, ಮೂರು ಕಾಸಿಗೊಂದು ಕುಡುಕಿಯ ಮಾರಿ, ವಸನಿಯೊಳು ಶಿಶು ನಳ ಈಶಾನ ಮುಲ್ಲ ಜ್ಞಾನದ ಮಗಿಯೊಲ್ಲಿಡುವಾಕೆ, ವಸನಿಯೊಳು ಶಿಶು ನಳ ಈಶಾನ ಮುಲ್ಲ ಜ್ಞಾನದ ಮಗಿಯೊಲ್ಲಿಡುವಾಕೆ, ಎಂತ ಭಕ್ತಿವಂತಾಳಿಗೆ ಕುಂಬಾರಾಕೆ ಬ್ರಹ್ಮಾಂಡವೆಲ್ಲ ತುಂಬಿಕೊಂಡ ಕುಂಬಾರಾಕೆ, ಎಂತ ಭಕ್ತಿವಂತಾಳಿ ಕುಮ್ಮಾರಾಕೆ, ಎಂತ ಭಕ್ತಿವಂತಾಳಿ, ಎಂತ ಭಕ್ತಿವಂತಾಳಿ, ಎಂತ ಭಕ್ತಿವಂತಾಳಿ ಕುಮ್ಮಾರಾಕೆ. ಏಕತಾರಿ ಪದಗಳನ್ನ ಕೇಳುತ್ತಿರುವಿರಿ. ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಂದ, ಮೌನಯ್ಯ ತಾನೇ ಬಂದ ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಂದ, ಮೌನಯ್ಯ ತಾನೇ ಬಂದ ಈ ಸ್ಥಳದಲ್ಲಿ ಎಲುಬಿನಲ್ಲರ ಹಾಕಿ, ಹೊಲಿಗೆರಿ ಸ್ಥಳದಲ್ಲಿ ಎಲುಬಿನಲ್ಲರ ಹಾಕಿ, ಕುಲದವರ ಕೂಲ ಹೇಳಲ್ಲ ಕೂಡುಂಡೇನಲ್ಲ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಲ್ಲ, ಮೌನಯ್ಯ ತಾನೇ ಬಂದ ಇಂಪಾದ ಗಿಡಗಳು ಹಾಕಿ, ಹಂಪಿಯ ಸ್ಥಳದಲ್ಲಿ ಇಂಪಾದ ಗಿಡಗಳು ಹಾಕಿ, ಇಂಪಾದ ಗಿಡಗಳಿರಲಲ್ಲ ತಂಪಿರಲೇಳಲ್ಲ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಲ್ಲ, ಮೌನಯ್ಯ ತಾನೇ ಬಂದ ಮೆರವಣಿಗೆ ತೆಗೆದು ಇಣಕೆರಿ ಸ್ಥಳದಲ್ಲಿ ಕೋಲು ಮೆರವಣಿಗೆ ತೆಗೆದು, ಹಣಕ್ಕಲಾಡವರ ಗಂಡಲ್ದ ಕೆಣಕಿ ನೋಡಲ್ದ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಲ್ದ, ಮೌನಯ್ಯ ತಾನೇ ಬಂದ ದಾಸರ ದಂಡೆತ್ತು ದ್ವೇಷವ ನುಂಗಿಕೊಂಡು, ದಾಸರ ದಂಡೆತ್ತು ದ್ವೇಷವ ನುಂಗಿಕೊಂಡು, ಹಾಸ್ಯ ಮಾಡವರ ಗಂಡಲ್ದ ಕೆಣಕಿ ನೋಡಲ್ದ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಲ್ದ, ಮೌನಯ್ಯ ತಾನೇ ಬಂದ ಧರೆಯೊಳು ತಿಳ್ತಾಣಿ ಮೇರೆ ಓದೋ ಲಿಂಗಲ ಬಂಡಿ, ಧರೆಯೊಳು ತಿಳ್ತಾಣಿ ಮೇರೆ ಓದೋ ಲಿಂಗಲ ಬಂಡಿ, ಗಂಗೆಯ ಬಲದಲ್ಲಿ ಇರುವನೋ ಮೌನಯ್ಯ ತಾನೋ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಂದ, ಮೌನಯ್ಯ ತಾನೇ ಬಂದ ಧರೆಯೊಳು ತಿಳ್ತಾಣಿ ಮೇರೆ ಓದೋ ಲಿಂಗಲ ಬಂಡಿ, ಧರೆಯೊಳು ತಿಳ್ತಾಣಿ ಮೇರೆ ಓದೋ ಲಿಂಗಲ ಬಂಡಿ, ಗಂಗೆಯ ಬಲದಲ್ಲಿ ಇರುವನೋ ಮೌನಯ್ಯ ತಾನೋ, ಮೌನಯ್ಯ ತಾನೇ ಬಂದ ಬಂದ್ರೆ ಕಡಿಮೆ ನಂದ, ಮೌನ